ಪಡೆಯಬಹುದು. ಈ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಪಿಎಸ್ ಸೂರ್ಯನಾರಾಯಣ ಭಟ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರಿಂದ 48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 39,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000 ರಿಂದ 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 12,000ರಿಂದ 15,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 37,000ರಿಂದ 47,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ರೈತ ಬಾಂಧವರೇ, ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಮೌನೇಶ್ ಕುಮಾರ್ ಚಾವಣಿ ಹಾಗೂ ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿರುವ ಕಮಲೇಶ ದಾಸರ ಕೀರ್ತನೆ. ಪರ್ವತ ರಾಜಕುಮಾರಿ, ಪರ್ವತ ರಾಜಕುಮಾರಿ, ಶಂಕರಿ ಪಾರ್ವತಿ ಪಾಲಯ ಮೋದಕರೇ, ಪರ್ವತ ರಾಜಕುಮಾರಿ ಶಂಕರಿ ಪಾರ್ವತಿ ಪಾಲಯ ಮೋದಕರೇ, ಪರ್ವತ ರಾಜಕುಮಾರಿ ಶಂಕರಿ. ಸರ್ವ ಮನೋಹರೆ ಶ್ವೇತಾಂಬರಧರೆ, ಸರ್ವ ಮನೋಹರೆ ಶ್ವೇತಾಂಬರಧರೆ, ಕರುಣಾಕರಿ ಅಭಯಂಕರಿ ಗೌರಿ, ಸರ್ವ ಮನೋಹರೆ ಶ್ವೇತಾಂಬರಧರೆ, ಕರುಣಾಕರಿ ಅಭಯಂಕರಿ ಗೌರಿ, ಪರ್ವತ ರಾಜಕುಮಾರಿ ಶಂಕರಿ ಪಾರ್ವತಿ ಪಾಲಯ ಮೋದಕರೇ, ಪರ್ವತ ರಾಜಕುಮಾರಿ ಶಂಕರಿ. ವಿಭೂಷಿಣಿ ಕಂಕಣ ನೂಪುರ ಹಾರ ವಿಭೂಷಿಣಿ, ಪಂಕಜಮುಖಿ ಲಲಿತೆ ಸುಹಾಷಿಣಿ, ಕಂಕಣ ನೂಪುರ ಹಾರ ವಿಭೂಷಿಣಿ, ಪಂಕಜಮುಖಿ ಲಲಿತೆ ಸುಹಾಷಿಣಿ, ಶ್ರೀ ಕಮಲೇಶ ಪದಾಂಬುಜ ಸೇ ಕುಂಭವಾಹಿನಿ ಶ್ರೀ ಕಮಲೇಶ ಪದಾಂಬುಜ ಸೇವಿನಿ ಮಂಗಳಕಾರಿಣಿ ಸಿಂಹವಾಹಿನಿ ಪರ್ವತ ರಾಜಕುಮಾರಿ ಶಂಕರಿ ಪಾರ್ವತಿ ಪಾಲಯ ಮೋದಕರೇ ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ